ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. कृषि एवं किसान कल्याण मंत्रालय, भारत सरकार. ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುವರೆ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಶ್ರೀಮತಿ ದುರ್ಗಮ್ಮ ಹಂಪಾಪಟ್ನ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ನಂತರದಲ್ಲಿ ಮೆಣಸಿನಕಾಯಿ ನಿರ್ವಹಣೆ ಕುರಿತು ಡಾಕ್ಟರ್ ಗೋವಿಂದಪ್ಪ ಅವರಿಂದ ಮಾಹಿತಿಯನ್ನು ಕೇಳಲಿದ್ದೀರಿ. ಈಗ ಕೇಳಿ ದುರ್ಗಮ್ಮ ಅವರಿಂದ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಮಹಿಳೆ ನಮ್ಮೊಟ್ಟಿಗೆ ಇದ್ದಾರೆ, ಅವರ ಕೃಷಿ ಜೀವನದ ಅನುಭವಗಳನ್ನು ನಾವು ಕೇಳೋಣ. ನಮಸ್ಕಾರಮ್ಮ. ನಮಸ್ಕಾರ ಸರ್. ನಿಮ್ಮ ಹೆಸರೇನಮ್ಮ? ದುರ್ಗಮ್ಮ ಸರ್. ದುರ್ಗಮ್ಮರೇ, ನಿಮ್ಮ ಸ್ವಂತ ಊರು ಹಂಪಾಪಟ್ಟಣ ಸರ್? ಹಂಪಾಪಟ್ಟಣ. ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇನಾ? ಇಲ್ಲೇನಾ ಸರ್. ಇಲ್ಲೇ ಕೊಟ್ಟಿದ್ದಾರೆ? ಇಲ್ಲೇ ಕೊಟ್ಟಿದ್ದಾರೆ ಸರ್. ಇಲ್ಲೇ ಮಧ್ಯಾಹ್ನಕ್ಕೆ ಮಾಡಿದ್ದಾರೆ ಸರ್. ಮಂತನಕ್ಕೆ ತಂದ್ಬಿಟ್ಟಾರ? ಓ, ಹಂಗೆ ವಿಶೇಷ ಅದು. ಅಂದ್ರೆ ನಿಮ್ ಮನೆಯಲ್ಲಿ ಅಣ್ಣ ತಮ್ಮಂದ್ರೆ ಯಾರಿಲ್ಲ ಸರ್? ಒಬ್ಬ ಮಗಳೇ. ನಿಮ್ ತಂದೆ ಒಬ್ಬರೇ ಮಗಳು? ಒಬ್ಬ ಮಗಳೇ ನಾನು. ಅದಕ್ಕಾಗಿ ಮಂತ್ಯಾನಕ್ ಮನೆ ಬೆಳೆಯಕಂತ ನಮ್ ಮನೆ ತನಕ ಅಂತ ಒಂದ್ ಮನೆ ಮಾಡ್ಯಾರ. ಅಂದ್ರೆ ಅವ್ರ ನಿಮ್ಮ ಮನೆಯ ನಿಮ್ಮ ಪತಿ ನಿಮ್ಮ ಸಂಬಂಧಿಕರಲ್ಲ ತಗೊಂಡ್ರ? ಬೇರೆ ಕಡೆ ಇದ ಊರ ಅವ್ರು ಕಡೆಯಲ್ಲ. ಅಂದ್ರೆ ಈ ಮಂತನಕ್ ತಗೊಳೋದು ಅಂದ್ರೆ ಸಾಮಾನ್ಯವಾಗಿ ರಕ್ತ ಸಂಬಂಧಗಳಲ್ಲಿ ತಗೊಳ್ತಾರೆ. ಏನೇ ನಮ್ಮ ಅಣ್ಣ ತಮ್ಮಂದ್ರ ಇಲ್ಲ ಸರ್. ನಮ್ದ್ರಾಗ ಯಾರು ಇದ್ದಿಲ್ಲ ಸರ್. ದೊಡ್ಡವರ ಇದ್ರೆ ನಮ್ಮ ಅವನ ಮಕ್ಕಳೆಲ್ಲ ನಮ್ಮ ತಮ್ಮನ ಮಕ್ಕಳೆಲ್ಲ ದೊಡ್ಡವ್ರ ಇದ್ರಲ್ಲ, ಹಂಗಾಗಿ ಕಡೆಯಲ್ಲ ಸಂಬಂಧ ಯಾರು ಇದ್ದಿಲ್ಲ, ಕಡೆಯಲ್ಲ ಮಾಡ್ಯಾರ. ಈಗ ಜವಾಬ್ದಾರಿ ಎಲ್ಲ ಯಾರು ತಗೊಂಡ್ರು? ನಮ್ಮ ತಂದೆಯರ್ ಇರತಕ್ಕ ನಮ್ಮ ತಂದೆಯರ್ ಮಾಡ್ತಿದ್ರು ಸರ್. ನಮ್ಮ ತಂದೆಯರ್ ತೀರ್ಕೊಂಡ್ ಮೇಲೆ ನಮ್ ಗಂಡ ಮಕ್ಕಳು ಮಾಡ್ತಾರೆ. ನಿಮ್ ತಂದೆಯವ್ರು ತೀರ್ಕೊಂಡ ಎಷ್ಟು ವರ್ಷ ಆಯ್ತು? 11 ವರ್ಷ ಆಯ್ತು. ಈಗ ಮಂತನಕ್ ಬರುವ ಬಂದಿರತಕ್ಕಂತ ನಿಮ್ಮ ಗಂಡ ಬಿದ್ದಣ್ಣವರು, ಅಂದ್ರೆ ನಿಮ್ ತಂದೆಯವರೇ ಲೀಡ್ ಮಾಡ್ತಾ ಇದ್ರು? ಏನಾದ್ರು ಖರ್ಚು ವೆಚ್ಚ ಎಲ್ಲ ಅವರೇ? ನಮ್ ತಂದೆಯವ್ರೆ. ಇವರೆಲ್ಲ ಕೆಲಸ ಮಾಡ್ಕೊಂಡು ಹೋಗೋದು? ಅವ್ರ ಕೆಲಸ ಎಲ್ಲ ಮಾಡ್ಕೊಂಡು ಎಲ್ಲ ತರೋದು ಬರೋದೆಲ್ಲ ನಮ್ ತಂದೆಯವ್ರೆ. ಇವ್ರು ದುಡಿಯಾರು ನಮ್ ನಾವು ಅಪ್ಪರ್ ಇರತಕ್ಕ ನಾವು ಅಪ್ಪರ್ ತಿರ್ಕೊಂಡ್ ಮೇಲೆ ಇವ್ರು ಓಡಾಡಿ ಎಲ್ಲ ತರೋದು ಬರೋದು ಮಾಡ್ತಾರೆ. ಮಗ ಅದನ್ ಈಗ ಮಗನ ಕರ್ಕೊಂಡ್ ನಾವು ದುಡಿತೀವ್ರಿ. ಮಗನ್ ಕರ್ಕೊಂಡು ನೀವು ನಿಮ್ ಮನೆಯವರು? ಎಷ್ಟು ಎಕರೆ ಇದೆ ಭೂಮಿ ನಿಮ್ ತಂದೆಯವ್ರ ಕಾಲದಿಂದ? ನಮ್ ತಂದೆಯರ್ ಕಾಲದ 15 ಎಕರೆ ಇತ್ತು ಸರ್. ಈಗ ನಾವು ನಮ್ 3 ಎಕರೆ ತೀರ್ಕೊಂಡ್ ಮೇಲೆ ನಾವು ದುಡಿದ್ ಒಂದ್ 3 ಎಕರೆ ಮಾಡಿದೀವಿ. ಈಗ ಒಂದ್ 18 ಎಕರೆ ಇದೆ ಭೂಮಿ. ಆಯ್ತು ಸರ್. ಇದಿಷ್ಟನ್ನು ಈಗ ನೀವು ನಿಮ್ ಮನೆಯವರು ನಿಮ್ ಮಕ್ಕಳು ನೋಡ್ಕೊಂಡು ಹೋಗ್ತಾ ಇದ್ದೀವಿ? ನಾವು ನೋಡ್ಕೊಂಡು ಹೋಗ್ತೀವಿ. ಈಗ ನೀವು ಚಿಕ್ಕವರು ಇದ್ದಾಗ್ಲೂ ಸಹಿತ ಕೃಷಿಗೆ ಕಲಿತ ಬಂದಿದ್ರೆ ನೋಡ್ಕೊಳ್ಳೋದು ಹೊಲದ ಕೆಲಸ ಜವಾಬ್ದಾರಿ ಜಾಸ್ತಿ? ಜವಾಬ್ದಾರಿ ಜಾಸ್ತಿ ಸರ್. ನಾವು ಅಪ್ಪರ್ ಇದ್ದಲ್ಲಿ ಸಣ್ಣಕ್ಕಿದ್ದಲ್ಲ ಅದೇ ಕೆಲಸನ ಸರ್. ನಾವು ಹೊಲದಲ್ಲಿ ಹೆಣ್ಮಕ್ಳ ಕೆಲಸ ಜಾಸ್ತಿ ಅಲ್ವಾ? ಹೌದ್ ಸರ್. ಮತ್ತೆ ಏನೇನ್ ಮಾಡ್ತಿದ್ರಿ ನೀವು ಹೊಲದಲ್ಲಿ ಕೆಲಸ? ನಾವು ಫಸ್ಟ್ ಗಡ್ಡಿ ಕುಂಟ ಈಸತಿ ಅರಗಿ ಸರ್. ಗಡ್ಡಿ ಕುಂಟಿ ಅಲ್ಲಿ ಬಿತ್ತದು, ಗಡ್ಡಿ ಎಡೆ ಹೊಡೆಯೋದು, ಕಳೆ ತೆಗೆಯೋದು, ಕೊಯ್ಯೋದು ಎಲ್ಲದು ಮಾಡ್ತೀವಿ ಸರ್. ಈಗಾದ್ರೂ ಮಾಡ್ತೀವಿ ಸರ್. ಈಗ ಎಡೆ ಹೊಡೆಯೋದು ಆಗಲ್ಲ ಸರ್ ನಮ್ ಕೈಲಿ. ಮಗ ಆಳ್ ಕರ್ಕೊಂಡ್ ಹೊಡಿತೇನೆ. ಇದ್ ಕೆಲಸ ಕಳೆಗಳು ಉಪ್ಪಿಡೋದು, ಕೊಯ್ಯೋದು, ಕೊರೆಯೋದು ಎಲ್ಲದು ಮಾಡ್ತೀವಿ ಸರ್. ಈಗ ಮಾಡ್ತೀವಿ ಸರ್. ಈಗ ಬಿತ್ತೋ ವಿಚಾರಗಳಲ್ಲಿ ಬೀಜದ ಆಯ್ಕೆ ಮಾಡ್ಕೊಳ್ಳೋದಾಗಿರೋದು, ಇದನ್ ಬಿತ್ತಬೇಕು ಅದನ್ ಬಿತ್ತಬೇಕು, ಮನೆಗ್ ಬೇಕಾದ್ದು, ಮಾರಾಟಕ್ಕೆ ಬೇಕಾದ್ದು, ಇದನ್ನೆಲ್ಲ ನಿರ್ಧಾರ ಮಾಡೋದು ಹೆಣ್ಮಕ್ಳ ಗಂಡ್ಮಕ್ಳ ಮನೇಲಿ? ಎಲ್ಲ ಇಬ್ರು ಸೇರಿ ಮಾತಾಡ್ಕೊಂತೀವಿ ಸರ್. ನಾವು ಗಂಡ್ ಮಕ್ಳು ನಾವು ಸೇರಿ ಮಾತಾಡ್ಕೊಂಡ್ ಇವಾಗ ಇದನ್ನ ಹಾಕ್ಬೇಕು, ಇನ್ನೊಂದ್ ಟೈಮ್ ಇದನ್ನ ಹಾಕ್ಬೇಕು ಅನ್ನೋದು ಮಾತಾಡ್ಕೊಂಡು ಬಿತ್ತೈತಿ ಸರ್. ನಾವು ನೀವು ನಿಮ್ ತಂದೆಯವರಿಗೆ ಗಂಡ್ಮಕ್ಳು ಇಲ್ಲದೆ ಇರೋದ್ರಿಂದ ಬಾಲ್ಯದಿಂದಲೂ ಸಹಿತ ನಿಮ್ಗೆ ಹೆಚ್ಚು ಜವಾಬ್ದಾರಿ ಇರ್ತದೆ ಹೊಲ ಮನೆ ಕೆಲಸದ ಬಗ್ಗೆ ಅದಲ್ವಾ. ಈ ರೈತರಿಗೆ ಮಳೆಯೇ ಮುಖ್ಯ, ಮಳೆ ಮುಖ್ಯ ಸರ್. ಈ ಮಳೆ ಬಗ್ಗೆನೆ ಅವ್ರಿಗೆ ಒಂದು ಅಪಾರವಾದ ಒಂದು ನಂಬಿಕೆ ಇರ್ತದೆ, ಈ ಮಳೆ ಸೂಕ್ತ, ಈ ಮಳೆ ಒಳ್ಳೇದು, ಈ ಮಳೆ ಕೆಟ್ಟದು, ಈ ಮಳೆ ಉಳ ಸಾಯ್ತವೆ, ಈ ಮಳೆಗೆ ಚೆನ್ನಾಗಿ ಬೆಳೆ ಬರ್ತದೆ. ಈ ಮಳೆಗಳ ಬಗ್ಗೆ ನಿಮ್ಗೆ ಏನೇನು ಗೊತ್ತಿದೆ? ನಮಗೆ ಮತ್ತೆ ಎಲ್ಲ ಇವು ಬಿತ್ತದು ಫಸ್ಟ್ಲಿದ್ದ ನಾವು. ಈಗ ರೈತರು ಬದುಕು ಶುರುವಾಗದ ಯಾವ ಮಳೆಗೆ ಫಸ್ಟ್ಲಿಂದ? ಫಸ್ಟ್ಲಿದ್ದಲ್ಲೇ ರೈತರಿಗೆ ಕೆಲಸ ಅಂದ್ರ ಬಿತ್ತನೆ ಮಾಡ್ಲಿದ್ದಲ್ಲೇ ಕೆಲಸ, ಮಾಗಿ ಮಾಡ್ಕೊಂಡು ಫಸ್ಟ್ ಎರಡನೇ ಮಾಡಿ ಮಾಗಿವು ಸಿಣಿ ಬರಣಿ ಸಿಣಿ ಮಾಡಿ ಮಾಗಿ ಮಾಡ್ತೇವೆ ಸರ್. ಅದು ಅಲ್ಲಿದ್ದ ಬರಣಿಲಿದ್ದ ಮಳೆ ತಂಪಾದ್ನೆಪರ ಅಲ್ಲಿದ್ದ ಬಿತ್ತೋದು ಸ್ಟಾರ್ಟ್ ಮಾಡ್ತೇವೆ ಸರ್. ನಾವು ಜೋಳ ಬೇಸಿಗೆ ಮುಗಿದು ಅಶ್ವಿನಿ ಮಳೆ ಶುರುವಾದಾಗನೆ ಭೂಮಿ ಕೆಲಸ ಶುರು ಆಗ್ತದೆ, ಭೂಮಿ ಹದ ಮಾಡ್ಕೊಳ್ಳೋದೆಲ್ಲ ಶುರು ಆಗ್ತದೆ, ಶುರು ಆಗ್ತದೆ ಸರ್. ಮಾಗಿ ಮಾಡ್ಕೊಳ್ತೀರಿ? ಹ್ಮ್ ಹ್ಮ್. ಅಶ್ವಿನಿ ಮಳೆಗೆ ಏನು ಬಿತ್ತೋ ಕೆಲಸ ಆಗೋದಿಲ್ಲ ಸರ್, ಬಿತ್ತಲ್ಲ ಸರ್. ಹದ ಮಾಡ್ಕೊಳ್ಳೋದು ಹೊಲ ಮಾಗಿ ಮಾಡ್ಕೊಂತೀವಿ ಸರ್. ಬರಣಿ ಮಾಡಿಲಿದ್ದ ಮಾಗಿ ಮಾಡ್ಕೊಳ್ಳೋದಂದ್ರೆ ಏನೇನು ಏನೇನ್ ಮಾಡ್ತೀರಿ? ರಂಟಿ ಹೊಡಿತಾರ ಸರ್, ರಂಟಿ ಹೊಡಿತಾರ, ಅರಕ್ತಾರ, ಎಲ್ಲ ಹೊಲ ದುಡಿಮೆ ಮಾಡ್ತಾರ ಸರ್. ದುಡಿಮೆ ಮಾಡಿ ಆಮೇಕಡೆ ಆ ಟೈಮಲ್ಲಿ ಗೊಬ್ಬರ ಏನೇನ್ ಕೊಡ್ತಾರೆ? ಗೊಬ್ಬರ ನೆಲ ಗೊಬ್ಬರ ಸಗಣಿ ಗೊಬ್ಬರ ಹಾಕ್ತಿವಿ ಸರ್. ನಾವು ಮಾಗಿ ಮಾಡುವಾಗ ಹಾಕ್ತಿವಿ ಸರ್. ಫಸ್ಟ್ ರಂಟಿ ಹೊಡಿತೀವಿ, ರಂಟಿ ಹೊಡೆದು ಗೊಬ್ಬರ ಎರ್ತೀವಿ, ಗೊಬ್ಬರ ಉಗ್ಗಿ ಕುಂಟಿ ಅರಕ್ತಿವಿ, ಕುಂಟಿ ಅರಿಗಿ ಹೊಲ ಲೆವಲ್ ಮಾಡ್ತೀವಿ. ಮಳೆ ಮತ್ತೆ ತಂಪು ಸಂಪೂರ್ಣ ಮಳೆ ಆತ, ಭರಣಿ ಮಳೆ ಆತಪ್ಪ ಅಂದ್ರೆ ಅಲ್ಲಿದ್ದ ಬಿತ್ತಣಿಕೆ. ಭರಣಿ ಮಳೆ ಧರಣಿ ತುಂಬಾ ಧಾನ್ಯ ಅಂತ ಗಾದೆ ಮಾತ್ ಕೇಳಿದ್ದೆ ನಾನು. ಹೌದ್ ಸರ್. ಭರಣಿ ಮಳೆ ಒಳ್ಳೇದ? ಒಳ್ಳೇದ್ ಸರ್. ಅದು ಭರಣಿ ಮಳೆಗೆ ಬಿತ್ತಿದ್ರೆ ಒಳ್ಳೆ ಹೊಸ ಧಾನ್ಯ ಬರ್ತದೆ ಅಂತ. ಹೌದ್ ಸರ್. ಭರಣಿ ಮಳೆಗೆ ಯಾವ್ಯಾವ ಬೆಳೆಗಳು ಸೂಕ್ತ ಬಿತ್ತೋದಕ್ಕೆ? ಯಾವಾಗ ನೋಡ್ರಿ ಸರ್ ಭರಣಿ ಮಳೆಗೆ ಫಸ್ಟ್ಗೆ ನಾವ್ ಒಂದ್ ಪೀಕ್ ತಕೋಬೇಕಂದ್ರ ಇವು ಕಾಳು ಅಟ್ಟೆ ಕಾಳದವೆ ಹೆಸರು ಉದ್ದು ಹೆಸರು ಅವನ್ನ ಹಾಕಿ ಬಿಡ್ತೀವಿ. ಅವು 40 ಬಂದ್ಬಿಡ್ತಾವು. ಅವ್ ತಕ್ಕಂತ ತಕ್ಷಣಕ್ಕ ಮತ್ತೆ ಜೋಳ ಮೆಕ್ಕೆಜೋಳ ಉಣ್ಣ ಜೋಳ ಚಜ್ಜಿ ಬೆಳಿಬಹುದು ಸರ್. ಈ ಒಂದು ಮಳೆ ಕಾಲಘಟ್ಟ ಎಷ್ಟು ದಿನ ಇರ್ತದೆ? 15 ದಿನ ಇರ್ತದೆ. ಹೌದ್ ಸರ್. ಈಗ ಭರಣಿ ಮಳೆಗೆ ನೀವು ಈ ಅಕ್ಕಡಿ ಕಾಳು ಹಾಕ್ತೀರಿ? ಹೌದ್ ಸರ್. ಉದ್ದು ಹೆಸರು ಇಂಥದೆಲ್ಲ ಹಾಕ್ತೀರಿ. ಜೋಳ ಆತರದ ಏನ್ ಬಿತ್ತದಿಲ್ವಾ ಅವಾಗ? ಜೋಳ ಕಡಿಮೆ ಸರ್ ಅವಾಗ ಹಾಕೋದು, ಆ ಮಳೆ ಕಡಿಮೆ ಜೋಳ ಹಾಕೋದು. 15 ದಿನ ಆದ್ಮೇಲೆ ಹಾಕ್ತೀರಾ? ಕೃತಿಕನ್ ಮಳೆ ಬರ್ತಾನೆ ನೋಡ್ಗ ಸರ್. ಭರಣಿ ಆದ್ಮೇಲೆ ಕೃತಿಕ ಕೃತಿಕನ್ ಮಳೆ ಜೋಳ ಹಾಕ್ತೀವಿ ಸರ್. ಜೋಳ ಕೃತಿಕ ಮಳೆಗೆ ಬಿತ್ತೀರ? ಹೌದು. ಕೃತಿಕ ಪಂಪ್ ಸೆಟ್ ಇದ್ದಾರೆ ಕೃತಿಕನ್ ಮಳೆಗೆ ಹಾಕ್ತಾರ ಸರ್. ಪಂಪ್ ಸೆಟ್ ಇಲ್ದಾರ ಮಳೆ ದೇವನ್ನ ನಾವು ಇದ್ ಮಾಡಿ ಬಿತ್ತೋದು ರೋಣಿ ಮಳೆಲಿದ್ದ ಬಿತ್ತೇವ ಸರ್ ನಾವು. ಅಂದ್ರೆ ಒಂದಿಷ್ಟು ಅವ್ರಿಗೆ ನೀರಿನ ಕೃತಿಕ ಮಳೆಗೆ ಜೋಳ ಹಾಕ್ತಾವ ಸರ್. ಮತ್ತೆ ನೀರಿಂದಿಲ್ಲಪ್ಪ ಅಂದ್ರ ರೋಣಿ ಮಳೆಗೆ ಹಾಕ್ತೀವಿ ಸರ್. ರೋಣಿ ಮಳೆಗೆ ಹಾಕ್ತಾರೆ. ಕೃತಿಕ ಮಳೆಗೆ ಹೊರವಲ್ದವ್ರು ಯಾರು ಜೋಳ ಬಿತ್ತಲ್ಲ? ಇಲ್ಲ ಸರ್, ಬಿತ್ತಲ್ಲ ಸರ್. ಯಾಕೆ ಮಳೆ ಕೈ ಕೊಡಬಹುದು ಅಂತ ಭಯ ಅಥವಾ ಸರಿ ಬರಲ್ಲ? ಇಲ್ಲ ಸರ್, ಮಳೆ ಕೈ ಕೊಡ್ತಕ್ಕಂತ ಭಯ ಸರ್. ಮಳೆ ಆದ್ರೆ ಚೆನ್ನಾಗಿ ಬರ್ತದೆ ಸರ್, ಮಳೆ ಕೈ ಕೊಡ್ತಿರ್ತಾವ ಒಂದ್ ಟೈಮ್, ಹಂಗಾಗಿ ಹಾಕಲ್ಲ ಅವಾಗ. ಬಿತ್ತಿದ ಹಾಳಾಗಬಾರ್ದು ಅಂತ ಸರ್. ಈ ರೋಣಿ ಮಳೆಗೆ ಜೋಳ ಬಿತ್ತನೆ ಮಾಡ್ತೀರಿ ನೀವು? ರೋಣಿ ಮಳೆ ಅಪರೂಪಕ್ಕೆ ಕಡಿಮೆ ಆಯ್ತು ಹಂಗೆ ಅದಾಗ ಮಳೆ ಕಡೆಗೆ 15 ಮಳೆ ಆದ್ರೂ ಚೆನ್ನಾಗ್ ಬರ್ತದೆ ಸರ್. ಬೀಕ್ ಜೋಳ ಬರ್ತೈತೆ ಸರ್. ಹಂಗೇನಾರ ಈ ಪಂಚಿ ಮುಂದೆ ಮಳೆ ಕೈ ಅಡಾಪ್ಟ್ ಮಾಡ್ತಿರ್ತಾವ, ಕೈ ಕೊಡ್ತಿರ್ತಾವ, ಹಂಗಾದ್ರೆ ಬರಲ್ಲ ಲಾಸ್ ಆಕೈತೆ ಸರ್. ಅವಾಗ ಈ ಸಲ ಅದ ನೋಡಿ ಎಲ್ಲ ಮಳೆನ ಆದ ಸರ್. ಈ ಸಲ ಈ ಸಲ ಚಲೋ ಮಳೆ ಆಗಿದೆ, ಚಲೋ ಮಳೆ ಆಗೈತೆ. ಎಲ್ಲ ನೋಡಿದ್ರು ಜೋಳ ಬಂಗಾರ ಚೆನ್ನಾಗದ ಸರ್. ಪೀಕ್ ಮೆಕ್ಕೆಜೋಳ ಉಣ್ಣ ಜೋಳ ಪ್ರತಿಯೊಂದು ಕಡ್ಲಿ ಸೇಜಿ ಭಯಂಕರ ಪೀಕ್ ಅದ ಸರ್. ನಿಮಗ್ ನೆನಪಿರೋ ಮಟ್ಟಿಗೆ ಇಷ್ಟು ಅಂದ್ರೆ ಒಳ್ಳೆ ಮಳೆ ಆಗಿದ್ದು ನೆನಪಿದೆಯಾ? ಅಥವಾ ಮಳೆ ಹಾಳಾಗಿದ್ದು ನೆನಪಿದೆಯಾ? ಮಳೆ ಹಾಳಾಗಿದ್ ಜಾಸ್ತಿನಾ ನಿಮ್ ಭಾಗದಲ್ಲಿ? ಈಗ ಒಂದ್ 8 ತಾಳಾಗಿತ್ತು ಸಂಪೂರ್ಣ ಮಳೆ ಅಂದ್ರೆ ಕೆರಿಗಿರಿ ತುಂಬಿ 2 ಕಂಟಿನ್ಯೂ ಆಗಿ ಹಾಳಾಡ್ದ ನಮ್ಮೂರಿಂದ. ಆವಾಗಿ ಇವತ್ತಿಗೇನ ಆಗಿಲ್ಲ ಸರ್. 8 ನಂತರ ಈಗ ಒಳ್ಳೆ ಮಳೆ ಆಗಿದೆ. ನಮ್ಮ ಮಗಳ ಹಿರಿಯ ಮಗಳ ಮದ್ವೆ ಮಾಡಿದ್ವಿ ಸರ್ ಅವಾಗ, ಅದ ವರ್ಷನ ಕೆರಿಗೂ ಎಲ್ಲ ಕೋಡಿ ಬಿದ್ದು 2 ಕಂಟಿನ್ಯೂ ಆಗಿ ಹಾಳಾಡ್ದತ್ತು. ಅವಾಗ ನೋಡಿದ ಮಳೆ ಇಲ್ಲಿವರೆಗೆ ನೋಡಿಲ್ಲ. ಈ ವರ್ಷ ಆಗೈತಿ ಒಟ್ಟು ಆಳಕ್ಕೆ ಆಳರೆ ಮಳೆ ಇಲ್ಲ. ಬೆಳೆಗೆ ಸೂಕ್ತ ಆಗಿದೆ? ಸೂಕ್ತ ಆಗಿದೆ ಸರ್. ಹಸಿ ಗಸಿ ಬೆಳೆ ಏನ್ ಚೆನ್ನಾಗಿ ಬಂದವು, ಆಳಪ್ಪ ಆಳರೆ ಮಳೆ ಏನಿಲ್ಲ. ಈ ರೋಣಿ ಮಳೆ ಏನ್ ವಿಶೇಷ? ಜೋಳನೇ ಹಾಕ್ಬೇಕಲ್ಲ, ಯಾಕೆ ಬೇರೆ ಏನಾದ್ರು ಹಾಕೋದಿಲ್ಲ ಯಾಕೆ ಅಂದ್ರೆ ಜೋಳನ ಮಳೆಗೆ ಬಿತ್ತರ ಹುಳ ಬಡಿಯಲ್ಲ ಸರ್. ಮತ್ತೆ ಆ ಮಳೆ ಮುಗುದಂಗ್ ಬಿತ್ತನೆಪ್ಪ ಅಂದ್ರ ಕಾಳಾಗಲ್ಲ ಜೋಳ, ಹುಳ ಬಡದ್ಬಿಡತ್ತೆ ನೀಗೆ. ಹಂಗಾಗಿನ ಜೋಳ ಜೋಳ ಅವಾಗ ಮಳೆಗೆ ಹಾಕದ್ ರೋಣಿ ಮಳೆಗೆ. ಅಂದ್ರೆ ಮಳೆಯಲ್ಲಿ ಅಂತ ಶಕ್ತಿ ಇದೆ ಅಂತನಾ ಅಥವಾ ಹೇಗೆ? ಏನೇನ್ ಸರ್ ಹುಳಗ ಜಾಸ್ತಿ ಬಿಡ್ತೈತೆ ಸರ್. ರೋಣಿ ಮಳೆಗೆ ಒಳ್ಳೆ ತಿತಿ ಜೋಳ ತಿತಿ, ಆ ಮಳೆ ಬಿತ್ತರೆ ಕಾಳು ರೇಷ ಚೆನ್ನಾಗ್ ಆಕೈತಿ. ಆ ಮಳೆ ಕಳ್ಕೊಂಡ್ ಬಿತ್ತನೆಪ್ಪ ಆಗಲ್ಲ ಸರ್. ಜೋಳ ರೋಣಿ ಮಳೆಗೆ ಒಂದ್ ಗಾದೆ ಮಾತಿದೆ, ರೋಣಿ ಮಳೆ ಆದ್ರೆ ಓಣಿ ತುಂಬಾ ಜೋಳ ಅಂತಾರೆ. ರೋಣಿ ಮಳೆ ಆದ್ರೆ ಓಣಿ ತುಂಬಾ ಜೋಳ ಅಂತಾರೆ. ಜೋಳ ಅಷ್ಟೇ ಸೂಕ್ತ ಇದಕ್ಕೆ, ಬೇರೆ ಬೆಳೆಗಳು ಸೂಕ್ತ ಅಲ್ವಾ? ಅದಕ್ಕೆ ಶಾಸ್ತ್ರ ಹಂಗ ಕಟ್ಟಿಬಿಟ್ಟಾರ ಸರ್ ಹಿರಿಯರು. ಉಣ್ಣ ಜೋಳ ಮಾತ್ರ ಅದು ರೋಣಿ ಮಳೆಗೆ, ಅದು ಅದ್ರ ನಂತರ ಓಣಿ ತುಂಬಾ ಜೋಳ ಅಂತ ಶಾಸ್ತ್ರ ಗಾದೆ. ಅದ್ರ ಜೊತೆಗೆ ಏನೇನ್ ಬಿತ್ತಿರ? ತೊಗರಿ ಹಾಕ್ತಿವಿ ಸರ್. ಅವಾಗ ತೊಗರಿ ಹಾಕಿ ಜವರಿ ಅಲ್ಸಂಗಿ ಬೆರೆಸ್ಕೊಂತಿರ್ತೀವಿ ಜೋಳದಾಗ. ತೊಗರಿ ಬೆರೆಸಿತ್ತು ಅಲಸಂದಿನ ಅಕ್ಕಡಿ ಹಾಕೊಂಡು ಜೋಳ ಬಿತ್ತೀವಿ. ಚೆನ್ನಾಗಿ ತೊಗರಿ ಸಾಲ ಬೇರೆ ಇರ್ತದ? ಹ್ಮ್, ತೊಗರಿ ಸಾಲ ಬೇರೆ ಇರ್ತದ ಸರ್. ಆರ್ ಸಾಲಿಗೆ ಒಂದ್ ಹಾಕ್ತಿವಿ ಸರ್, ಆರ್ ಸಾಲ ನಡೆ ಮಧ್ಯೆ ಜೋಳ, ಒಂದ್ ಒಳ್ಳೆ ಸಾಲ ತೊಗರಿ ಹಾಕ್ತಿವಿ ಸರ್. ಈ ರೋಣಿ ಮಳೆ 15 ದಿನ ಇರ್ತದೆ ಹೌದಲ್ವಾ? ಅವಾಗ ಬಿತ್ತದು ಇದು ಶುರು ಆಗ್ತದೆ, ನಂತರ ಅದು ಮೊಳಕೆ ಒಡೆಯಕ್ಕೆ ಎಷ್ಟು ದಿನ ಬೇಕಾಗ್ತದೆ? ಅದು 6 ದಿನದ ಕಂಡು ಬಿಡ್ತೈತೆ ಸರ್, ಮೊಳಕೆ ಬಂದ್ಬಿಡ್ತದೆ. ಬಂದ್ಬಿಡ್ತೈತೆ ಸರ್, 8 ದಿನ ಅನ್ನೋದು ಸಾಲ ಏರ್ ಕಂಡು ಬಿಡ್ತೈತೆ ಸರ್, ಎಲ್ಲ ತೊಗರಿ ಜೋಳ ಎಲ್ಲ ಬೇಯಿಸಿ ಕಂಡು ಬಿಡ್ತೈತಿ. 6 ದಿನದಾಗೆಲ್ಲ ಕಾಣ್ತೈತೆ ಜೋಳ, 8 ದಿನ ಅನ್ನೋ ಅಷ್ಟು ಸಾಲ ಏರ್ ಬೇಯಿಸಿ ಕಾಣ್ತೈತಿ. ಈ ರೋಣಿ ಮಳೆ ವಿಶೇಷ ಏನ್ ಜೋರ್ ಜೋರ್ ಬರ್ತಿರ್ತದ ಅಥವಾ? ದೊಡ್ಡ ಮಳೆ ಸರ್ ರೋಣಿ ಮಳೆ. ದೊಡ್ಡ ಮಳೆ ಅದಾದ್ನಪ್ಪ ಆಳ ಕೊಳ ಎಲ್ಲ ತುಂಬತೈತಿ, ದೊಡ್ಡ ಮಳೆ ಅಂತಾರ ಅದಕ್ಕೆ. ರೋಣಿ ಮಳೆ ನಂತರ ಮೃಗನ್ ಮಳೆ ಬರ್ತೈತೆ ಸರ್. ಮೃಗ ಮಳೆ, ಮಿರ್ಗ ಅಂತಾರ ನಿಮ್ ಕಡೆ? ಮೃಗಶಿರ ಮಿರ್ಗ, ರೈತರೆಲ್ಲ ಮಿರ್ಗ ಅಂತಾರ? ಹೌದ್ ಸರ್, ಮಿರ್ಗ ಅಂತ. ಮೃಗಶಿನ ಮಳೆ ಮಿರ್ಗದ ಬಗ್ಗೆ ಏನ್ ಅಂತಾರ? ಅದು ಏನ್ ಸರ್, ಅದು ಆದ್ರ ಆತಾಗಲ್ದ್ರಿಲ್ಲ ಸರ್, ಅದೊಂಥರ ಜಿಟಿ ಜಿಟಿ ಜಾಸ್ತಿ ಅದು ಮಳೆ, ದೊಡ್ಡ ಮಳೆ ಇಲ್ಲ, ಜಿನ್ನು ಗತಿ ಅಂತೈತಿ ಅದು. ಹಂಗ ಜಿಟಿ ಜಿಟಿ ಒಟ್ಟು ಕೆಲ್ಸನ ಆಗಿರ್ಬಾರ್ದು, ಮಳೆ ಬರೋದು ಬಿಟ್ಟಿರ್ಬಾರ್ದು, ಹಂಗಾಕತಿ ಅದು ಸರ್. ಅದು ಈ ಮಿರ್ಗನ್ ಮಳೆಯಿಂದ ಬೆಳಗ್ಗೆ ಏನಾದ್ರು ಉಪಯೋಗ ಇದೆಯಾ? ಪರಲ್ ಸರ್, ಅದು ಅದ್ರ ಮತ್ತೆ ಆನೇನು ಹುಲ್ಲಾಗಿರ್ತಾವ ಹೊಲಗಳು, ಅಣ್ಣ ಮಾಡ್ಕೋಬೇಕು ನಾವು ಅವಾಗ, ಅದು ಹತ್ಕೊಂಡಿರ್ತೈತೆ ಹತ್ಕೊಂಡ ನಾವು ಮತ್ತೇನು ಮಳೆ ಬಂತಂತ ಮನೆಗೆ ಇರಂಗಿಲ್ಲ, ಅದ್ರಾಗ ನಾವು ಹೋಗಿ ಕೆಲಸ ಮಾಡ್ತಿರ್ತೀವಿ. ಕಳೆ ಜಾಸ್ತಿ ಆಗ್ತದೆ? ಕಳೆ ಜಾಸ್ತಿ ಆಗೈತೆ ಸರ್, ಹುಲ್ಲು ಬೀಜ ಎಲ್ಲ ಜಾಸ್ತಿ ಉಟ್ಕೊಂಡ್ ಮತ್ತೆ ತಂಬ ಅದು ಜಿಟಿ ಜಿಟಿ ಹತ್ಕೊಂತಲ್ಲ, ಈಗ ಅರ್ಗಾಕನು ಗಳೆ ಹಾಕಿದ್ರು ಆಗಲ್ಲ, ಹಸಿನೆಲ್ಲ ಇದ್ರೆ ಹಸಿನೆಲ್ಲ ಇರ್ತೈತೆ ಅಲ್ಲ, ಏನು ಮಾಡ್ಲಿಕ್ಕಾಗಲ್ಲ, ಮಾಡಕ್ ಆಗಲ್ಲ, ಹಂಗಾಗಿ ಕಳೆಗಳು ಜಾಸ್ತಿ ಆಗ್ತಾವ ಸರ್. ಈ ಮೃಗಶಿರ ಮಳೆಗೆ ಅಥವಾ ಮಿರ್ಗನ್ ಮಳೆಗೆ ಏನಾದ್ರೂ ಬೆಳೆಗೆ ಕೀಟಬಾಧೆ ಆ ತರದ ಏನೋ ಶುರು ಆಗ್ತಾವ ಅಥವಾ ಹುಳ ಈ ತರದ ಏನಾದ್ರು ಆಗ್ತದ? ಹುಳ ಬೀಳ್ತಿರ್ತೈತೆ, ಸಸರು ಹುಳ ಅಂತ ಬೀಳ್ತಿರ್ತೈತೆ, ಎಣ್ಣೆ ಹೊಡಿತೀವಿ. ಜಿನಿ ಜಿನಿ ಮಳೆಗೆ ಅವು ಹುಳ ಸ್ಟಾರ್ಟ್ ಆಕಾವ್ ಸಣ್ಣ ಹುಲ್ಲು ಆಗಿರ್ತೈತೆ ಅಲ್ಲ, ಹಸರು ಹುಳ ಬೀಳ್ತೈತೆ ಆ ಟೈಮು, ಎಣ್ಣೆ ಹೊಡಿತೀವಿ. ಜೋಳದ ಸುಳಿಯಾಗ ನೀರ್ ನಿಂದಿರ್ತಿರ್ತಾವ, ಜೋಳಕ್ಕನು ಹುಳ ಹಾಕತಿ, ಎಣ್ಣೆ ಹೊಡಿತೀವಿ ನಾವು. ಈ ಜೋಳದ ಜೊತೆಗೆ ನೀವು ತೊಗರಿ ಮತ್ತೆ ಏನ್ ಬೆಳಿತೀರಿ? ಅವು ಜವರಿ ಅಲಸಂಗ್ ಅಂತ ಇರ್ತಾವ ಸರ್, ಅವನ್ನ ಬೆರೆಸಿಂದಿರ್ತೀವಿ ಸರ್, ಅದ್ರಾಗ ತೊಗರಿನ ಜೋಳನ ಹಾಕ್ತಿವಿ ಸರ್. ಮೆಕ್ಕೆಜೋಳ ಈ ಮಳೆಗೆ ಬಿತ್ತಾರ? ರೋಣಿಗೆ, ರೋಣಿ ಬಿತ್ತಲ್ಲ ಸರ್, ಅವು ಬಿತ್ತಾರ, ಮುಂಕಟ್ಟಿದ್ದಾರ, ನೀರಿದ್ದಾರ ಬಿತ್ತಾರ ಸರ್, ಇರು ವರ್ಬ್ಯಾದ್ಲಿದ್ದಾರ ಬಿತ್ತಲ್ಲ ಸರ್, ಬಿತ್ತೋದಿಲ್ಲ. ಮಿರ್ಗನ್ ಮಳೆ ಮತ್ತೆ ದೊಡ್ಡ ಮಳೆ ಆತಪ್ಪ ಅಲ್ಲಿದ್ದ ಸ್ಟಾರ್ಟ್ ಮಾಡ್ತಾರ ಸರ್. ಮಿರ್ಗನ್ ನಂತರ ಯಾವ್ದ ಮಳೆ? ಆರಿದ್ರ ಮಳೆ ಬರ್ತೈತೆ ಸರ್. ಆರಿದ್ರ, ಆರಿದ್ರ ಏನದು ವಿಶೇಷ? ಅದ ಅದ್ರಿ ಮಳೆಗೆ ಏನು ಇವು ಮೆಕ್ಕೆಜೋಳ ಶೇಂಗಾ ಬಿತ್ತೀವಿ ಸರ್, ಅಲ್ಲಿದ್ದ ಶುರು ಆಗ್ತದೆ ಮೆಕ್ಕೆಜೋಳ, ಶೇಂಗಾ ಮೆಕ್ಕೆಜೋಳ ಅವಲ್ಲಿದ್ದ ಬಿತ್ತೀವಿ ಸರ್. ಆರಿದ್ರ ಮಳೆಗೆ ಮತ್ತೆ ಬೇರೆ ಏನ್ ಬೆಳಿತೀರಿ? ಅದ ನಮ್ ಬಿತ್ತೈತಿವಿ ಸರ್ ನಾವು, ಮತ್ತಿರ್ಗ ಹಿಂಗಿನ ಪುಷನ್ ಮಳೆ ಅವೆಲ್ಲ ಬರ್ತಾವಲ್ಲ ಅದಕ್ಕ ನವಣೆ ಬಿತ್ತೀವಿ, ರಾಗಿ ನವಣಿ ಅವೆಲ್ಲ ಹಿಂಕಟ್ಗೆ, ಹಿಂಕಟ್ ಹಿಂಕಟ್ ಬಿತ್ತೀವಿ ಸರ್, ಉಳ್ಳಿ ಅವನ್ನೆಲ್ಲ ಹಿಂಕಟ್. ಈಗ ಆರಿದ್ರ ನಂತರದಲ್ಲಿ ಯಾವ್ದು ಮಳೆ ಶುರು ಆಗ್ತದೆ? ಪುಷನ್ ಮಳೆ ಸರ್. ಆರಿದ್ರ ಆದ್ಮೇಲೆ ಪುಷ್ಯ, ಪುಷ್ಯಕ್ಕೆ ವಿಶೇಷ ಏನು? ಹೌದಲ್ಲ, ಮತ್ತೆ ಶೇಂಗಾ ಬಿತ್ತೀವಿ ಸರ್, ಮಳೆ ಬೀಸಾಕವ್ರ ಪುಷನ್ ಮಳೆ ಅವೆಲ್ಲ ಚೆನ್ನಾಗಾಕವ್. ಕೆಲವು ಮಳೆಗಳು ರಾತ್ರಿ ಹಿಡಿತವೆ, ಕೆಲವು ಮಳೆಗಳು ಹಗಲು ಹಿಡಿತವೆ, ಯಾವ್ದು ಮಳೆ? ಇವು ರಾತ್ರಿ ಹಿಡಿಯೋದು ಮಗಿ ಮಳೆಲಿದ್ದಲ್ಲ ಅಷ್ಟೇ, ಬಿಸಿಲು ಹಗ್ಲಲ್ಲ ಬಿಸಿಲು ಕಾಯ್ತೈತಿ, ರಾತ್ರಿ ಮಳೆ ಹಾಕೈತಿ ಅದು. ಮಗಿ ಮಳೆ ಉಬ್ಬಿ ಉತ್ತರಿ ಮಳೆ ಇವೆಲ್ಲ ರಾತ್ರಿ ಮಳೆಗಳು, ರಾತ್ರಿ ಮಳೆಗಳ ಹಗ್ಲಲ್ಲ ಬಿಸಿಲು ರಾತ್ರಿ ಮಳೆ, ಸಂಜೆ ಹಾಕೊಳ್ಳಿ ಸ್ಟಾರ್ಟ್ ಮಾಡ್ತೈತಿ, ಹಗ್ಲಲ್ಲ ಬಿಸಿಲು ರಾತ್ರಿ ಮಳೆ ಅದು. ಯಾವ್ದ ಮಳೆಗೆ ಹುಳುಗಳು ಜಾಸ್ತಿ ಆಗ್ತವೆ ಅಂತ, ಯಾವ ಮಳೆ ಅದು? ಪುಷನ್ ಮಳೆ ಅಲ್ಲಿದ್ದಾರ ಕೊರೋಳ ಬೀಳ್ತದ ಸರ್, ಅವಾಗ ಕೊರೋಳ ಕರೆ ಕೂದಿರ ಹುಳ ಬೀಳ್ತದ್ದು, ಈಗೇನ್ ಬಳಲ್ಸಾವು ಹಸರು ಹುಳ ಜಾಸ್ತಿ ಅದಾವ ಈಗ, ಅವಾಗ ಕೋರಿ ಹುಳ ಬೀಳ್ತಿತ್ತು, ಅವಾಗ ಎಣ್ಣೆ ಔಷಧ ಹಂಗಾರ ಹೊಡೆದ್ರ ಸಾಯ್ತಿದ್ವು. ಈ ಉಬ್ಬಿ ಮಳೆ ಲಕ್ಷಣ ಏನು? ಉಬ್ಬಿ ಮಳೆ ಬೇಸ್ ಸರ್ ಇದು ಆದ್ನೆಪ್ಪ ಅಂದ್ರ ಅಲ್ಲ, ರೈತರಿಗೆ ಏನು ಏನ್ ಭವಿಷ್ಯದಲ್ಲಿ ಏನ ಒಳ್ಳೇದ ಅಥವಾ ಹೇಗೆ? ಉಬ್ಬಿ ಮಳೆ ಒಳ್ಳೇದ್ ಸರ್, ಕೆರೆ ಪರಿ ಒಟ್ಟು ದೊಡ್ಡ ಮಳೆ ಆಗಿ ಕೆರೆ ತುಂಬಿಕೊಂಡ್ರ ಪಂಪ್ ಶೆಟ್ಗಳು ನೀರ್ ಹಾಕಾವು, ಮುಂದಿನ ಪೀಕ್ ಚಲೋ ಬರ್ತಾವು, ಚೆನ್ನಾಗಾಕೈತಿ ಸರ್. ಈ ಉಬ್ಬಿ ಮಳೆಯಲ್ಲಿ ರೈತರ ಕೆಲಸಗಳಿಗೆ ಅಡೆತಡೆ ಆಗ್ತದ ಹೆಚ್ಚಾಗಿ? ಏನಿಲ್ಲ ಸರ್, ಅವೇನೋ ಜೋಳಗಳು ಅಂತ ಬರ್ತಿರ್ತಾವ, ಕೊಯ ಕಟಾವ್ ಮಾಡಿರ್ತೀವಿ, ಅವು ಕೊಯ ಒಣಕೈತಿ ಮತ್ತೆ ಮುಚ್ಚಿಕೊಂಡ್ಬಿಡ್ತೀವಿ ನಾವು, ಪಾಟ್ ಹಾಕಿಸ್ತೀವಿ, ಏನ್ ತೊಂದ್ರೆ ಏನಿಲ್ಲ. ಮಳೆಗೆ ನೋಡ್ಕೊಂಡು ರೈತರು ಹೊಂದಾಣಿಕೆ ಮಾಡ್ಕೊಂಡ್ ತಗೊಂಡಿದ್ರು ಸರ್, ಮತ್ತೆ ಈಗ ಅದು ಇರೋದ ಹಂಗೈತಿ ಅಲ್ಲ ಸರ್. ಈಗ ರೈತರದ ಈ ಉಬ್ಬಿ ಮಳೆ ನಂತರ ಉತ್ತರಿ, ಇದು ಉತ್ತರಿ ಉಬ್ಬಿ ಮಳೆ ಆದ್ಕೊಳ್ಳೆ ಉತ್ತರಿ ಮಳೆ ಬರ್ತೈತಿ. ಉತ್ತರಿ ಮಳೆ ಏನ್ ವಿಶೇಷ? ಅದು ಉತ್ತರಿ ಮಳೆನು ಅದು ದೊಡ್ಡ ಮಳೆನ ಸರ್, ಅದು ಅದು ಇದ್ರಂಗೇನ ಆಗ್ಲಲ್ಲ ಬಿಸಿಲು ರಾತ್ರಿ ಮಳೆ ಅದು. ಅದು ಅವಾಗ ಹೇಳ್ತದ್ರ ಆಫರ್ ಉತ್ತರಿ ಮಳೆಗೆ ಎತ್ತು ಮಳೆ ಬಿತ್ತಂತ, ಭಯಂಕರ ಬಿಸಿಲು ಅದು, ಬೇಸಿಗೆ ಬಿಸಿಲಿಗಿನ ಜೋರ್ ಇದು ಬಿಸಿಲು, ಭಯಂಕರ ಬಿಸಿಲು ಅಂತ. ಅವಾಗ ಬಿಸಿಲಿಗೆ ಬಾಯಾರಿ ಕೆಲವು ದನಗಳು ಸ್ವತ ಹೋಗಿದ್ವು ಅಂತ, ಆಗ ಹಂಗಾಗಿ ಬೇಸಿಗೆ ಬಿಸಿಲಿಗಿನ ಜಾಸ್ತಿ ಪವರ್ ಇರ್ತೈತೆ ಅದು. ಆ ನಂತರದಲ್ಲಿ ತ್ರಿಮಳೆ ನಂತರ ಹಸ್ತಚಿತ್ತಿ ಮಳೆ ಬರ್ತದೆ. ಹಸ್ತಚಿತ್ತಿ ಮಳೆ, ಈ ಹಸ್ತಚಿತ್ತಿ ಮಳೆ ವಿಶೇಷ ಏನು? ಅದು ತಿಂಗಳ ಅಂತಾರ ಸರ್, ಆಗ್ಲಿ ಹಸ್ತ ರಾತ್ರಿ ಚಿತ್ತ ಅಂತ, ಅದು ಅದ 15 ದಿವಸ ಅದ 15 ದಿವಸ ತಿಂಗಳ ತಿಂಗಳ ಮಳೆ ಅಂತಾರ. ಈಗ ತುಂಬಾ ಈಗ ಕೆಲವು ಭಾಗಗಳ ಮಳೆಗಳೇ ಅಪರೂಪ ಆಗ್ಬಿಟ್ಟಿದ್ದಾವೆ, ಇವೆಲ್ಲ ನಿಮ್ಗೆ ಅಸ್ತಚಿತ್ತೆ ಮಳೆಗೆ ಹಗಲು ರಾತ್ರಿ ಹೊಡಿತಿದ್ವು ಅಂತ ಹೇಳಿದ್ರೆ ಅವೆಲ್ಲ ಆಗಿದ್ವು ಈಗ ನಿಮ್ ಬಾರ್ದ ಹಿಂದೆ ಕಾಲ ಆಗಿದ್ದು ಸರ್ ನಮ್ ಸಣ್ಣ ಇರತಕ್ಕನ ಆಗ್ಯಾವ ಸರ್ ನೆಲ ಎಲ್ಲ ಪಾಸ್ಗೊಂಡ್ ಹೋಗದ ಅವಾಗ ಸಣ್ಣ ಹುಡುಗರ ತಕ್ಕನ ಎಲ್ಲಿ ನೋಡಿದ್ರೆ ನೀರ್ ಹಿಂಗ ಸ್ವಲ್ಪ ಉಸು ಬಾಗಿದ್ರೆ ನೀರ್ ಇರವ ನೀರ್ ಬರೋದು ಈಗಿಲ್ಲ ಸರ್ ಈಗ ಸರ್ ಆಗಿನ ಒಳಗೂ ತಳಗಂಗ ಬಸಿ ನೀರ್ ಹಂಗ ಬರ ಸರ್ ಈಗ ಆ ತರದ ವಾತಾವರಣ ಇದೆಯಾ ಇಲ್ಲ ಸರ್ ಈಗ ಹೋಗ್ಬಿಟ್ಟದೆ ಮಳೆ ಪ್ರಮಾಣ ಇಲ್ಲ ಸರ್ ಮಳೆ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಸರ್ ಈಗ 400 ಅಡಿ 700 600 ಅಡಿ ಹಾಕ್ಸಿದ್ರೆ ನೀರಿಲ್ಲ ಸರ್ ಪಂಪ್ ಸೆಟ್ ಇಷ್ಟು ಮಳೆಗಳಲ್ಲಿ ಈಗ ನೀವು ನೋಡಿದ ಮಟ್ಟಿಗೆ ಒಂದೊಂದು ಕಾಲಘಟ್ಟಕ್ಕೆ ಒಂದೊಂದು ಮಳೆ ಪ್ರಮಾಣ ಹೆಚ್ಚಿರ್ತಿತ್ತು ಈಗ ನೀವು ನಿಮಗೆ ನೆನಪಿರೋ ಮಟ್ಟಿಗೆ ಆ ಮಳೆ ಪ್ರಮಾಣಗಳು ಈಗಲೂ ಇದಾವ ಇವಾಗ ನೋಡೇ ಇಲ್ಲ ಸರ್ ನಾವ್ ಈಗ 8 ವರ್ಷ ತಳಂಗ್ ನೋಡಿರ ಮಳೆ ಇಲ್ಲಿವರೆಗೆ ನೋಡಿಲ್ಲ ಸರ್ ನೋಡಿಲ್ಲ ಈಗ ನಿಮ್ಮ ಅನುಭವದ ಪ್ರಕಾರ ಈ ಮಳೆಗಳು ಯಾಕೆ ಇಷ್ಟು ಕಡಿಮೆ ಆದವು ನೀವು ರೈತರು ನೀವ್ ಏನ್ ಆಲೋಚನೆ ಮಾಡಿದ್ರಿ ನಮಗೆ ಸರ್ ಒಂದ್ ಸ್ವಲ್ಪ ಮರ ಇದು ಮರಗಳು ಇದ್ನಪ್ಪ ಅಂದ್ರೆ ಗಾಳಿ ಮರ ಇದ್ನಪ್ಪ ಅಂದ್ರ ಮಾಡಿ ಎಲ್ಲಿದ್ರ ಅವ್ರು ಬಂದ್ ಇದು ಮಾಡ್ತೈತಿ ಈಗ ಮರಗಳು ಕಡಿಯಕೈತಿ ಬಿಟ್ಟಾರ ಅದ್ರ ಸರಿಲ್ದ ಏನಾರ ಮಾಡಿದೆ ಹಿಂದೆ ಜರಿತೇನ ಅನ್ನಿಸ್ತೈತಿ ಹಿಂದೆ ನಾವು ಗಮನಿಸಿದ ಹಾಗೆ ಬದುಗಳಲ್ಲೆಲ್ಲ ಮರಗಳನ್ನ ಬೆಳೆಸ್ತಾ ಇದ್ರು ಈಗ ಆ ಪ್ರಮಾಣ ಇದೆಯಾ ನಿಮ್ಮ ಕಡೆ ಎಲ್ಲ ನಮ್ ಕಡೆ ಬಹಳ ಕಡಿ ಸರ್ ಸರ್ ಮರಗಳು ಅಂದ್ರೆ ನಮ್ ತೋಟದಲ್ಲೇ ಜಾಸ್ತಿ ಇರೋದು ನಿಮ್ ತೋಟದಲ್ಲಿ ಸರ್ ಎಲ್ಲ ಕಡ್ದು ಬಿಟ್ಟಾರ ಜನ ಯಾವಾಗ ಬಯಲಿರೋ ನಮ್ಮ ಗಿಡಗಳು ಅಂದ್ರೆ ನಮ್ ತೋಟದಲ್ಲೇ ಜಾಸ್ತಿ ಬೇಸಾಯ ಅಂದ್ರೆ ನಮ್ ರೈತರು ಕಡೆ ಕೆಲವು ಗಾದೆ ಮಾತುಗಳಲ್ಲೂ ಹೇಳ್ತಾರೆ ಬೇಸಾಯ ಮನೆ ಮಂದಿ ಎಲ್ಲ ಸಹಾಯ ಅಂತ ಇದು ನಿಜ ಅಷ್ಟು ಕಷ್ಟಕರನ ಹೌದ್ ಸರ್ ಒಂದ್ ಟೈಮ್ ಮಕ್ಕಳು ಕೂಡ ಶಾಲೆ ಹೋದ ಮಕ್ಕಳು ಕೂಡ ಕರ್ಕೊಂಡು ಹೋಗ್ತೀವಿ ಸರ್ ನಾವು ಟೈಮ್ ಬಿದ್ದಾಗ ಆ ಸಿಗಲ್ಲ ನಮ್ಮ ಇದಕ್ಕ ಹಂಗಾಗಿ ಮಕ್ಕಳು ಕೂಡ ಕರ್ಕೊಂಡು ಹೋಗ್ತೀವಿ ಕಷ್ಟ ಬೀಳ್ಬೇಕು ಸರ್ ನಾವು ಕಷ್ಟ ಬಿದ್ನಪ್ಪ ಅಂದ್ರೆ ನಮಗೆ ಸಿಗತೈತಿ ಈಗ ನಾವೆಲ್ಲ ಬರೀ ಆಳಿನ ಮೇಲೆ ಮಾಡಕಂದ್ರೆ ಆಳಿಗೆ ಅರ್ಧ ಆಕೈತಿ ನಮಗೆ ಅರ್ಧ ಆಕೈತಿ ನಾವು ಮನೆಯಲ್ಲ ದುಡ್ಕೊಂಡ್ರೆ ನಮಗೆ ಸೇರ್ತೈತಿ ಅಲ್ಲ ಅನ್ನೋದೊಂದಿರ್ತೈತಿ ಅದೇ ನಿಮ್ ಮಾತಿನಂತ ಬೇಸಾಯ ಅಂದ್ರೆ ಮನೆ ಮಂದಿ ಎಲ್ಲ ಶ್ರಮ ಪಡ್ಬೇಕು ಸರ್ ಸಾಯಿದ್ರು ಅಂದ್ರೆ ಇಲ್ಲಿ ಶ್ರಮ ಅಂತ ಅರ್ಥ ಕಷ್ಟ ಪಡ್ಬೇಕು ಸರ್ ಈಗಿನ ಮಕ್ಕಳು ನನ್ಗನ್ಸಿದ ಮಟ್ಟಿಗೆ ಕೃಷಿ ನೀವು ಮಾಡಿದಷ್ಟು ಶ್ರಮ ಮಕ್ಕಳ ಕೈಲಿ ಆಗಲ್ಲ ಸರ್ ನಾವು ಮಾಡಿದಷ್ಟು ಬರ್ತಾರ ಕಳೆವು ಅಂತ ಏನಾರು ಬೀಜ ಹಾಕವು ಬರ್ತಾರ ನಮ್ಮಷ್ಟು ಕಷ್ಟ ಅವ್ರಿಗೆ ಬರಲ್ಲ ಮಾಡಕ್ ಆಗಲ್ಲ ಸಣ್ಣರಿದೆಲ್ಲ ದೋಸ್ಕಂತ ಬಂದಿರ್ತೀವಲ್ಲ ತಡಕನಲ್ಲ ಅವ್ರ ಕೆಲ್ಸಕ್ಕೆ ನಮ್ಮ ಹಂಗ ಅವ್ರಿಗೆ ಮಾಡಕ್ಕಾಗಲ್ಲ ಕಲ್ಸ್ಬೇಕಲ್ವಾ ಕಲ್ತ್ಕಂತಾರ ಸರ್ ಮಾಡ್ತಾರ ಅಂದ್ರ ನಮ್ಮಷ್ಟು ಚುರುಕು ಬರಲ್ಲ ಮಾಡ್ತಾರ ಎಲ್ಲಾ ತರದಾಗ ಮಾಡ್ತಾರ ಕಳೆವು ತೆಗಿತಾರ ಬೀಜನ ಹಾಕಕ್ ಬರ್ತಿರ್ತಾರ ಉಪ್ಪು ಹಾಕಕ್ ಬರ್ತಿರ್ತಾರ ಅಂದ್ರೆ ಓದಿಸ್ಬೇಕಲ್ ಮಕ್ಕಳು ಅನ್ನೋದೊಂದು ನಮ್ಮ ಅಭಿಪ್ರಾಯ ಮತ್ತೆ ಈ ಶ್ರಮ ಹೊಸ ತಲೆಮಾರಿಗೆ ನೀವು ಕಲಿಸ್ಲಿಲ್ವೋ ಅಥವಾ ಅವ್ರು ಕಲೀಲಿಲ್ವೋ ಎಲ್ಲಿ ಇದು ಸಮಸ್ಯೆ ಇರೋದು ಇಲ್ಲ ಸರ್ ಮಾಡ್ತಾರ ಸರ್ ಮತ್ತೆ ಅವರು ಶಾಲೆಗಳು ಹೊಂದಿರ್ತಾವಲ್ಲ ಸರ್ ಹಂಗಾಗಿ ಶಾಲೆ ಓದ್ತಾರ ಏನೋ ಶಾಲೆ ರಜೆ ಇದ್ದಂಗ ಮಾತ್ರ ಕರ್ಕೊಂಡು ಹೋಗಿ ನಾವು ಮಕ್ಕಳ ಮತ್ತೆ ಆ ಕರ್ಕೊಂಡು ಮಾಡ್ಕೊಂತೀವಿ ನಾವು ಆ ಕರ್ಕೊಂಡು ಮತ್ತೆ ಅವ್ರ ಶಾಲೆ ರಜೆ ಇದ್ದಂಗ ಮಾತ್ರ ಕರ್ಕೊಂಡು ಹೋಗಿ ನಾವು ಮಕ್ಕಳ ಅವ್ರ ಶಾಲೆ ತಪ್ಪನ್ನು ಬಿಡಿಸಲ್ ಶಾಲಿ ನಾವು ಈ ನಿಮ್ಮ ನಂತರ ಭೂಮಿ ನೋಡ್ಕೋಬೇಕಲ್ಲ ಅವರೆಲ್ಲ ಮಾಡ್ಕೊಂಡು ಹೋಗ್ಬೇಕು ಒಳ್ಳೆ ದುರ್ಗಮ್ಮರೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ ನಮ್ಮ ರೈತ ಬಾಂಧವರಿಗೆ ಮಳೆಯ ಪ್ರಮಾಣಗಳು ಮಳೆಯ ಲಕ್ಷಣಗಳು ಯಾವ್ಯಾವ ಮಳೆಗೆ ರೈತರು ಏನೆಲ್ಲ ಬಿತ್ತುತ್ತಾರೆ ಮತ್ತು ಅದ್ರ ಜೊತೆಗೆ ನಿಮ್ಮ ಕೃಷಿಯ ಅನುಭವಗಳನ್ನೆಲ್ಲ ಹಂಚಿಕೊಂಡ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಕೆಲವರು ಇದುವರೆಗೆ ಕೃಷಿ ಅನುಭವ ಕುರಿತು ಶ್ರೀಮತಿ ದುರ್ಗಮ್ಮ ಹಂಪಾಪಟ್ನ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಸೋಮೇಶ್ ಉಪ್ಪಾರ್ ಈಗ ಕೇಳಿ ಮೆಣಸಿನಕಾಯಿ ನಿರ್ವಹಣೆ ಕುರಿತು ಡಾಕ್ಟರ್ ಗೋವಿಂದಪ್ಪ ಅವರಿಂದ ಮಾಹಿತಿ ಮೆಣಸಿನಕಾಯಿ ಬೆಳೆಯಲ್ಲಿ ಹಣ್ಣು ಕೊಳೆ ಅಥವಾ ಹಣ್ಣು ಬಿಳುಪು ಶಿಲೀಂಧ್ರ ರೋಗದ ಸಮಗ್ರ ಮತ್ತು ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಕೃಷಿ ವಿಜ್ಞಾನ ಕೇಂದ್ರ ಅಗರಿ ವತಿಯಿಂದ ರೈತ ಬಾಂಧವರಿಗೆ ತಿಳಿಸುತ್ತಿದ್ದೇನೆ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಮೆಣಸಿನಕಾಯಿ ಬೆಳೆ ಒಂದು ವಾಣಿಜ್ಯ ಬೆಳೆಯಾಗಿದ್ದು ರಾಜ್ಯದ ಎಲ್ಲ ಕಡೆ ಬೆಳೆಯಲಾಗುತ್ತಿದೆ. ವಿವಿಧ ಸಂಕರಣ ತಳಿಗಳ ಲಭ್ಯತೆಯಿಂದ ರೈತರು ಹೆಚ್ಚಾಗಿ ಈ ಬೆಳೆಯನ್ನು ಬೆಳೆಯುತ್ತಿದ್ದು ವಿಸ್ತೀರ್ಣ ಹೆಚ್ಚಾಗುತ್ತಿದೆ. ವಿಸ್ತೀರ್ಣ ಹೆಚ್ಚಾದಂತೆ ಬೆಳೆಗೆ ರೋಗ ಮತ್ತು ಪೀಡೆಗಳ ಹಾವಳಿ ಹೆಚ್ಚಾಗುತ್ತಿದೆ. ಮುಂಗಾರುವಿನಲ್ಲಿ ಕಂಡುಬರುವ ಹಣ್ಣು ಕೊಳೆ ರೋಗ ಇದು ಒಂದು ಶಿಲೀಂಧ್ರ ರೋಗ. ಈ ಶಿಲೀಂಧ್ರ ರೋಗದ ತೀವ್ರತೆಯನ್ನು ಹೆಚ್ಚಾಗುತ್ತಿದ್ದು ಈ ರೋಗವು ಮೊದಲು ಚಿಗುರಿನ ಎಲೆಗಳ ಮೇಲೆ ಕಾಣಿಸಿಕೊಂಡು ನಂತರ ಕಾಂಡ ಹಾಗೂ ಎಲೆಗಳನ್ನು ಒಣಗಿಸುತ್ತದೆ. ನೋಡಿ, ಇದು ಹೆಚ್ಚಾಗಿ ಮುಂಗಾರು ಆರಂಭದ ನಂತರ ನಾಟಿ ಮಾಡಿದ ಬೆಳೆಯಲ್ಲಿ ಕಾಯಿ ಬಿಡುವ ಸಂದರ್ಭದಲ್ಲಿ ಈ ರೋಗವನ್ನು ಗಮನಿಸಬಹುದು. ಪ್ರಮುಖವಾಗಿ ಈ ಶಿಲೀಂಧ್ರ ರೋಗವು ಹಣ್ಣುಗಳ ಮೇಲೆ ಕಂಡು ಬರುವುದರಿಂದ ಹಣ್ಣುಗಳು ಕೊಳೆತು ಕೆಳಗೆ ಬೀಳುವುದು ಸಾಮಾನ್ಯವಾಗಿದೆ. ಕೊಳೆತಂತ ಹಣ್ಣುಗಳು ಬಹಳ ಬಿಳುಪಾಗಿ ಕೆಳಗೆ ಬೀಳುವ ಸಂದರ್ಭ ಇರುತ್ತದೆ. ಇದಕ್ಕೆ ಮೊದಲು ಹಣ್ಣುಗಳ ಮೇಲೆ ಚಕ್ರಾಕಾರದ ಚುಕ್ಕೆ ಕಂಡು ಬರುತ್ತದೆ. ಆ ಚುಕ್ಕೆಯ ಮಧ್ಯಭಾಗ ಏನಾಗುತ್ತಪ್ಪ ಅಂದ್ರೆ ನೀರು ತುಂಬಿದ ನೇರಳೆ ಮಚ್ಚೆಯಂತೆ ಗಾಯದ ರೂಪದಲ್ಲಿ ಕಾಣಿಸ್ಕೊಳ್ತದೆ. ಈ ಚುಕ್ಕೆಗಳು ಒಂದಕ್ಕೊಂದು ತಾಗಿ ಸಂಪೂರ್ಣ ಹಣ್ಣುಗಳನ್ನ ಕೊಳೆಸುತ್ತವೆ. ಈ ತರ ಕೊಳೆತಂತ ಹಣ್ಣುಗಳ ಚರ್ಮದ ಮೇಲಿರ್ತಕ್ಕಂಥ ಲೈಕೋಪಿನ್ ಅಂಶ, ಈ ಒಂದು ಮೆಣಸಿನಕಾಯಿ ಹಣ್ಣಿಗೆ ಕಲರ್ ಬರ್ಲಿಕ್ಕೆ ಲೈಕೋಪಿನ್ ಅಂಶ ಕಾರಣ. ಈ ಅಂಶವನ್ನ ಶಿಲೀಂಧ್ರ ರೋಗ ಸೂಕ್ಷ್ಮವಾದ ಕಣ ಉಪಯೋಗಿಸುವುದರಿಂದ ಕಾಯಿಗಳು ಸಂಪೂರ್ಣವಾಗಿ ಬಿಳುಪಾಗಿ ಒಣಗಿ ಗಿಡದ ಕೆಳಗೆ ಬೀಳುತ್ತವೆ. ಈ ಒಂದು ಹಣ್ಣು ಕೊಳೆ ರೋಗದ ಶಿಲೀಂಧ್ರದ ಹೆಚ್ಚಿನ ತೀವ್ರತೆಯಿಂದ ರೈತರಿಗೆ ಗುಣಮಟ್ಟದ ಹಣ್ಣುಗಳು ಸಿಗದೆ ಮಾರುಕಟ್ಟೆಯಲ್ಲಿ ಅದರ ನಿಗದಿತ ಹಣವನ್ನು ಸಿಗುವುದಿಲ್ಲ. ಈ ಒಂದು ಶಿಲೀಂಧ್ರ ರೋಗದಿಂದ ರೈತರಿಗೆ ಬಹಳ ನಷ್ಟವಾಗ್ತಾ ಇರೋದ್ರಿಂದ ಪ್ರಮುಖವಾಗಿ ರೈತರಿಗೋಸ್ಕರ ಯಾವ ರೀತಿ ಈ ರೋಗ ಹರಡುತ್ತದೆ, ಈ ರೋಗದ ಹರಡುವಿಕೆಗೆ ಏನೇನು ಕಾರಣ ಅಂತ ಕೆಲವು ಅಂಶಗಳನ್ನ ರೈತರಿಗೆ ತಿಳಿಸುತ್ತಿದ್ದೇನೆ. ಉದಾಹರಣೆಗೆ ಇದು ಒಂದು ಶಿಲೀಂಧ್ರ ರೋಗ. ಈ ಶಿಲೀಂಧ್ರ ರೋಗವು ಪ್ರಮುಖವಾಗಿ ರೋಗ ಪೀಡಿತ ಹಣ್ಣುಗಳ ಬೀಜದಿಂದ ಮೊದಲು ಪ್ರಸಾರ ಆಗ್ತದೆ. ಅಂದ್ರೆ ಈಗ ಸಾಮಾನ್ಯವಾಗಿ ರೈತರು ಒಂದು ರೋಗಕ್ಕೆ ತುತ್ತಾಗತಕ್ಕಂಥ ತಳಿಯ ಬೀಜವನ್ನು ಉಪಯೋಗಿಸಿದಾಗ ಬೀಜದಿಂದ ಬರ್ತಕ್ಕಂಥ ಶಿಲೀಂಧ್ರ ರೋಗ ಇದು ರೋಗವನ್ನ ಹೆಚ್ಚು ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡುತ್ತೆ. ಎರಡನೇದೇನಪ್ಪಾ ಅಂತಂದ್ರೆ ಹಣ್ಣುಗಳಿರ್ಬೋದು, ಕೊಳೆತ ಹಣ್ಣುಗಳಿರ್ಬೋದು, ಕೊಳೆತ ಎಲೆಗಳಿರ್ಬೋದು, ಅವು ಭೂಮಿಯ ಮೇಲೆ ಬಿದ್ದಾಗ ಅವು ಭೂಮಿಯಲ್ಲಿ ಸೇರ್ಕೊಂಡು ಆ ಒಂದು ರೋಗದ ಸೋಂಕನ್ನ ಮುಂದಿನ ವರ್ಷದಲ್ಲಿ ಮೆಣಸಿನಕಾಯಿ ಬೆಳೆದಾಗ ಅವಶೇಷಗಳು ರೋಗದ ಸೋಂಕನ್ನ ಹರಡಲಿಕ್ಕೆ ನೆರವಾಗ್ತವೆ. ಇನ್ನೊಂದೇನಪ್ಪಾ ಅಂತಂದ್ರೆ ಹೆಚ್ಚಾಗಿ ಗಮನಿಸಿದಲ್ಲಿ ಹೆಚ್ಚು ಸಾಂದ್ರತೆ ಎಲ್ಲಿ ಬೀಜ ಬಿತ್ತಿದ ಇರ್ಬೋದು ಅಥವಾ ನಾಟಿ ಮಾಡಿದ ಒಂದು ಪ್ರದೇಶದಲ್ಲಿ ಶಿಲೀಂಧ್ರ ರೋಗದ ಸಾಂದ್ರತೆ ಅಥವಾ ತೀವ್ರತೆ ಹೆಚ್ಚು. ಯಾಕಪ್ಪ ಅಂದ್ರೆ ಈ ಒಂದು ಹೆಚ್ಚು ಸಾಂದ್ರತೆಯ ಪ್ರದೇಶದಲ್ಲಿ ಗಿಡಗಳ ಸಂಖ್ಯೆ ಜಾಸ್ತಿ ಇರ್ತವೆ, ಆಮೇಲೆ ಗಾಳಿ ಬೆಳಕು ಇರದೇ ಕಾರಣ, ಹಾಗೆ ಮೈಕ್ರೋ ಕ್ಲೈಮೇಟ್ ಅಂತಾರೆ, ಅಂದ್ರೆ ಎಲೆಗಳ ಕಾಂಡಗಳ ಮಧ್ಯಭಾಗದಲ್ಲಿ ಸೂಕ್ಷ್ಮ ವಾತಾವರಣ ಈ ಒಂದು ಶಿಲೀಂಧ್ರ ರೋಗ ಬೆಳೀಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ ರೈತರು ಈ ಸಾಮಾನ್ಯವಾಗಿ ಹೆಚ್ಚು ನೀರನ್ನು ಹರಿಸುತ್ತಾರೆ. ಹೆಚ್ಚು ನೀರು ಹರಿಸಿದಾಗ ಗಿಡದಲ್ಲಿ ಅದು ಅನುಕೂಲಕರ ವಾತಾವರಣ ಸೃಷ್ಟಿಸಿ ಈ ರೋಗ ತೀವ್ರತೆಗೆ ಅನುಕೂಲ ಮಾಡಿಕೊಡುತ್ತೆ. ಈ ರೋಗ ಬರಲಿಕ್ಕೆ ಕಾರಣ ಅಂದ್ರೆ ವಾತಾವರಣದಲ್ಲಿರತಕ್ಕಂಥ ತೇವಾಂಶ. ಈಗ ಸಾಮಾನ್ಯವಾಗಿ ನೋಡಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಹೆಚ್ಚಿನ ಮಳೆ ಅಥವಾ ಮಳೆ ಬೀಳುವ ಒಂದು ಸೂಕ್ತ ವಾತಾವರಣದಲ್ಲಿ ಉಷ್ಣಾಂಶ 25°C ಇರುತ್ತೆ. ಆ ಒಂದು ತೇವಾಂಶ ಏನ್ ಮಾಡುತ್ತೆ ಅಂದ್ರೆ ಎಲೆಗಳ ಮೇಲೆ ನೀರಿನ ತೇವಾಂಶವನ್ನ ಇಟ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಈ ಒಂದು ನೀರಿನ ತೇವಾಂಶ ಎಲೆಗಳ ಮೇಲೆ ಬೀಳುವುದರಿಂದ ಆ ತೇವಾಂಶ ಈ ಶಿಲೀಂಧ್ರ ರೋಗವನ್ನ ಹೆಚ್ಚು ರೋಗ ಹರಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ ಅತಿ ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಒಂದು ಕೊಳೆತ ಅಥವಾ ಕೊಳೆಯಲು ಆರಂಭವಾಗ್ತಕ್ಕಂತ ಒಂದು ಹಣ್ಣುಗಳ ಮೇಲೆ ಶಿಲೀಂಧ್ರದ ರೋಗದ ಚುಕ್ಕೆಗಳಿಂದ ಈ ಕೊನೆಡಿಯ ಎಂಬ ಸಣ್ಣ ಒಂದು ಶಿಲೀಂಧ್ರದ ಕಣ, ಬಹಳ ಅತಿ ಸೂಕ್ಷ್ಮವಾದ ಕಣ ಕೊನೆಡಿಯ ಅಂತಾರೆ. ಈ ಕೊನೆಡಿಯ ಕಣಗಳು ಗಾಳಿಯಲ್ಲಿ ತೇಲ್ತಾವ, ಗಾಳಿಯಲ್ಲಿ ತೇಲ್ತಾ ಒಂದು ಹಣ್ಣಿನಿಂದ ಇನ್ನೊಂದು ಹಣ್ಣಿಗೆ, ಹಾಗೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸರಾಗವಾಗಿ ಪ್ರಸಾರವಾಗ್ತಾ ರೋಗ ಹರಡಲಿಕ್ಕೆ ಹೆಚ್ಚು ಸಹಾಯ ಮಾಡುತ್ತದೆ. ಹಾಗಾಗಿ ಈ ಒಂದು ರೋಗ ಹೆಚ್ಚಾಗಲಿಕ್ಕೆ ಕಾರಣ ಹೆಚ್ಚು ಸಾಂದ್ರತೆ ನಾಟಿ ಮಾಡೋದು, ಆಮೇಲೆ ಹೆಚ್ಚು ನೀರು ಕೊಡೋದು, ಹಾಗೆ ವಾತಾವರಣದಲ್ಲಿ ತುಂತುರು ಮಳೆ ಬಂದು ಸ್ವಲ್ಪ ಬಿಸಿಲಿನ ವಾತಾವರಣ ಇದ್ದಾಗ ಈ ಒಂದು ರೋಗದ ತೀವ್ರತೆ ಜಾಸ್ತಿ ಆಗ್ತದೆ. ಸೊ ಈ ಒಂದು ಅಂಶಗಳನ್ನ ರೈತರು ತಿಳಿದುಕೊಂಡು ರೋಗದ ಹತೋಟಿಗೆ ಸಮಾನವಾಗಿ ಸಮಗ್ರ ರೋಗ ಹತೋಟಿ ಕ್ರಮವನ್ನು ಅನುಸರಿಸಬೇಕಾಗ್ತದೆ. ಬರೀ ಒಂದೇ ಔಷಧಿ ಅಥವಾ ಶಿಲೀಂಧ್ರ ನಾಶಕ ಸಿಂಪಡಣೆ ಮಾಡಿ ಈ ರೋಗ ಕಡಿಮೆ ಮಾಡ್ತೀನಿ ಅಂದ್ರೆ ಸಾಧ್ಯ ಕಡಿಮೆ. ಹಾಗಾಗಿ ರೈತರು ಈ ಒಂದು ರೋಗವನ್ನ ಗಮನದಲ್ಲಿಟ್ಕೊಂಡು ಕೆಲವು ಸೂಕ್ತ ಕ್ರಮಗಳನ್ನ ತಿಳಿಸ್ಕೊಡ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಮೊದಲನೇದಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಯಾವಾಗ್ಲೂ ಅಷ್ಟೇ ಈ ಮೆಣಸಿನಕಾಯಿ ಬೆಳೆ ಬೆಳೆಯುವಾಗ ರೋಗ ನಿರೋಧಕ ಅಂದ್ರೆ ಹೋದ ಬೆಳೆಯಲ್ಲಿ ತಳಿಗಳು ಒಂದು ಸ್ವಲ್ಪ ರೋಗ ನಿರೋಧಕ ಶಕ್ತಿಯನ್ನು ವ್ಯಕ್ತಪಡಿಸತಕ್ಕಂತ ಅಂತ ತಳಿಯ ಬೀಜವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಎರಡನೇದು, ಮುಖ್ಯ ಹೊಲದಲ್ಲಿ ನಾಟಿ ಮಾಡುವ ಮುಂಚೆ ಮಣ್ಣಿಗೆ ಬೇವಿನ ಹಿಂಡಿ 50 kg 1 acre ಹಾಗೂ ಸುಮಾರು 1 kg ಟ್ರೈಕೋಡರ್ಮ, 100 kg ಕೊಟ್ಟಿಗೆ ಗೊಬ್ಬರ, ಇವೆರಡನ್ನು ಮಣ್ಣಿಗೆ ಬೆರೆಸಬೇಕಾಗ್ತದೆ. ಯಾಕಂದ್ರೆ ಮಣ್ಣಿನಲ್ಲಿ ರೋಗದ ಕಣ ಅವಶೇಷಗಳು, ಎಲೆಗಳ ಅವಶೇಷಗಳು, ಕೊಳೆತ ಹಣ್ಣುಗಳ ಅವಶೇಷಗಳು ಸಂಪೂರ್ಣವಾಗಿ ನಾಶವಾಗಬೇಕು ಅಂದ್ರೆ ಬೇವಿನ ಹಿಂಡಿ ಮತ್ತು ಟ್ರೈಕೋಡರ್ಮ ಕೊಳೆತ ಗೊಬ್ಬರ ತುಂಬಾ ಸಹಾಯ ಮಾಡುತ್ತೆ. ಮೂರನೇ ಒಂದು ಕ್ರಮ ಏನ್ ಮಾಡಬಹುದು ಅಂದ್ರೆ, ಬೀಜ ಬಿತ್ತುವಾಗ ಸಮಯದಲ್ಲಿ ಕಾರ್ಬೊಂಡೈಸಿಂ 1 gram 1 kg ಅಂತೆ ಶಿಲೀಂಧ್ರ ನಾಶಕವನ್ನ ಬೀಜೋಪಚಾರ ಮಾಡ್ಬೇಕು. ಈ ಬೀಜೋಪಚಾರ ಮಾಡಿದೆ ಹೋದ್ರೆ ಏನಾಗುತ್ತೆ, ಬೀಜದ ಮುಖಾಂತರ ಈ ರೋಗದ ಕಣ ಪ್ರವೇಶ ಪಡೆದು ಈ ರೋಗವನ್ನ ಹೆಚ್ಚು ಮಾಡ್ಲಿಕ್ಕೆ ಅನುಕೂಲ ಮಾಡುತ್ತೆ. ಅದರಲ್ಲೂ ಒಂದ್ಸರಿ ಶಿಲೀಂಧ್ರ ನಾಶಕ ಬೀಜೋಪಚಾರ ಮಾಡಿದಾಗ ನಂತರ ಟ್ರೈಕೋಡರ್ಮನು ಸಹ ಬೀಜೋಪಚಾರ ಮಾಡಬಹುದು. ಉದಾಹರಣೆಗೆ ಟ್ರೈಕೋಡರ್ಮ ಎಷ್ಟು ಮಾಡಬಹುದು ಅಂದ್ರೆ 5 ಗ್ರಾಂ 1 ಕೆಜಿ ಬೀಜಕ್ಕೆ ಸ್ವಲ್ಪ ನೀರನ್ನ ಲೇಪನೆ ಮಾಡಿ ಬೆಲ್ಲದ ಪಾನಕ ಮುಖಾಂತರ ಸ್ವಲ್ಪ ಟ್ರೈಕೋಡರ್ಮ 5 ಗ್ರಾಂ 1 ಕೆಜಿ ಸುಮಾರು ಒಂದು 2 ಕೆಜಿ ಬೀಜದ 10 ಗ್ರಾಂ ಟ್ರೈಕೋಡರ್ಮವನ್ನ ಸಿಂಪಡಿಸಿ ಲೇಪನೆ ಮಾಡುವುದು ಬಹಳ ಸೂಕ್ತ. ನಾಲ್ಕನೇ ಕೆಲವು ರೈತರು ಏನ್ ಮಾಡ್ತಾರೆ, ಸಸಿಗಳನ್ನ ಡೈರೆಕ್ಟ್ ಆಗಿ ಇಲ್ಲಿಂದ ಕಮರ್ಷಿಯಲ್ ನರ್ಸರಿಯಿಂದ ತರ್ತಾರೆ. ಅಂತ ಸಸಿಗಳಿಗೆ ನಾಟಿ ಮಾಡುವಾಗ ಸಸಿಗಳಿಗೆ ಸಿಂಪರಣೆ ಮಾಡಿಕೊಂಡು ತಗೊಂಡ್ಬರ್ಬೋದು. ಉದಾಹರಣೆಗೆ ಮ್ಯಾಂಕೊಂಜಬ್ ಅಂತ ಇದೆ, ಮ್ಯಾಂಕೊಂಜಬ್ 2 ಗ್ರಾಂ 1 ಲೀಟರ್ ನೀರಿನ ದ್ರಾವಣದಲ್ಲಿ ಸಿಂಪರಣೆ ಮಾಡಿ ಸಸಿಗಳನ್ನ ನಾಟಿ ಮಾಡುವ ಸಮಯದಲ್ಲಿ ಸಸಿಗಳಿಗೆ ಸಿಂಪರಣೆ ಮಾಡಿ ನಂತರ ನಾಟಿ ಮಾಡಬಹುದು. ಇನ್ನೊಂದು ಬಹಳವಾದ ಮುಖ್ಯ ಅಂಶ ಅಂದ್ರೆ ಸಸಿಗಳನ್ನು ನಾಟಿ ಮಾಡುವಾಗ ಅಂತರ ಕಾಪಾಡ್ಕೋಬೇಕಾಗ್ತದೆ. ಇಲ್ಲಿ ಸಾಂದ್ರತೆಯನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಹೆಂಗೆ, ಸಸಿಗಳನ್ನು ನಾಟಿ ಮಾಡುವಾಗ ಗಿಡದಿಂದ ಗಿಡಕ್ಕೆ 45 ಸೆಂಟಿಮೀಟರ್ ಇರಬೇಕು ಮತ್ತೆ ಸಾಲಿನಿಂದ ಸಾಲಿಗೆ 90 ಸೆಂಟಿಮೀಟರ್ ಕಾಪಾಡ್ಕೊಳ್ಬೇಕು. ಈ ತರ ಮಾಡೋದ್ರಿಂದ ಗಾಳಿ ಬೆಳಕು ಸರಾಗವಾಗಿ ತಾಕ್ತಾ ಇರ್ತದೆ ಸಾಲಿನಲ್ಲಿ. ಹಾಗಾಗಿ ಮೈಕ್ರೋಕ್ಲೈಮೇಟ್ ಸೂಕ್ಷ್ಮ ವಾತಾವರಣ ಈ ಒಂದು ರೋಗದ ಹೆಚ್ಚಾಗಲಿಕ್ಕೆ ಅನುಕೂಲ ಮಾಡಿಕೊಡೋದೇ ಇಲ್ಲ. ಹಾಗಾಗಿ ರೈತರು ಗಿಡಗಳ ಸಾಂದ್ರತೆಯನ್ನು ಕಡಿಮೆ ಮಾಡೋದ್ರಿಂದ ರೋಗವನ್ನ ಹತೋಟಿ ಮಾಡೋದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಇದು ಹಂತವಾಗಿ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಹೂವ ಅಥವಾ ಕಾಯಿ ಬಿಡುವ ಸಂದರ್ಭದಲ್ಲಿ ಒಂದು ಸೂಕ್ಷ್ಮವಾದ ಜೈವಿಕ ಶಿಲೀಂಧ್ರ ನಾಶಕ ಸ್ಯೂಡೋಮಾನಸ್ ಅದು 5 ಗ್ರಾಂ 1 ಲೀಟರ್ನಂತೆ ಅದನ್ನ ಬೆರೆಸಿ 15 ದಿನಗಳಿಗೊಮ್ಮೆ ಸಿಂಪಡಿಸಬೇಕು. ನೋಡಿ ಈ ಜೈವಿಕ ಸ್ಯೂಡೋಮಾನಸ್ ಶಿಲೀಂಧ್ರ ನಾಶಕ ಎಷ್ಟು ಸಹಾಯ ಮಾಡ್ತದೆ ಅಂತಂದ್ರೆ ಇದು ರೋಗ ನಿರೋಧಕ ಶಕ್ತಿಯನ್ನೇ ಹೆಚ್ಚಿಸುತ್ತದೆ ಮತ್ತೆ ಮುಂದೆ ಬರುವ ಮಳೆ ರೋಗದ ಸಾಂದ್ರತೆಯನ್ನು ಕಡಿಮೆ ಮಾಡ್ತದೆ, ಅಂದ್ರೆ ಹೆಚ್ಚಿನ ರೋಗವನ್ನ ಕಡಿಮೆ ಮಾಡ್ತದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ನೀರನ್ನು ಮಿತವಾಗಿ ಹರಿಸಬೇಕು. ನೋಡಿ ಯಾವುದೇ ಕಾರಣಕ್ಕೂ ಸಾಲಿನಲ್ಲಿ ಹೆಚ್ಚಾಗಿ ನೀರನ್ನ ನಿಲ್ಲಿಸಬಾರ್ದು. ನೀರನ್ನು ನೋಡಿಕೊಂಡು ಅನುಕೂಲಕರ ರೀತಿಯಲ್ಲಿ ನೀರನ್ನು ಮಿತವಾಗಿ ಸಾಲಿನಲ್ಲಿ ಹರಿಸಬೇಕಾಗ್ತದೆ. ಸಾಲುಗಳ ಮಧ್ಯೆ ಎಡೆಕುಂಟೆಯನ್ನು ಹೊಡ್ಕೊಂಡು ಮಣ್ಣನ್ನು ಸಡಿಲಗೊಳಿಸಿದ್ರೆ ಬೆಳಕು ಹಾಗೂ ಗಾಳಿ ಹರಡುವ ಮೂಲಕ ರೋಗದ ತೀವ್ರತೆಯನ್ನ ಕಡಿಮೆ ಮಾಡಬಹುದು. ನೋಡಿ ಇವೆಲ್ಲ ಮಾಡೋದ್ರಿಂದ ನಂತರ ರೈತರು ರಾಸಾಯನಿಕ ಶಿಲೀಂಧ್ರ ನಾಶಕದ ಕಡೆ ಗಮನ ಹರಿಸಬಹುದು. ಉದಾಹರಣೆಗೆ ರಾಸಾಯನಿಕ ಶಿಲೀಂಧ್ರ ನಾಶಕ ಎಷ್ಟು ಹೆಚ್ಚು ಲಭ್ಯತೆ ಇದೆ, ಉದಾಹರಣೆಗೆ ಪ್ರಾಪಿನೆಬ್ ಅಂತ ಇದೆ ಅದು 2 ಗ್ರಾಂ 1 ಲೀಟರ್, ಅಥವಾ ಎಕ್ಸಾಕೊನೋಝೋಲ್ 1 ml 1 ಲೀಟರ್, ಅಥವಾ ಟೆಬುಕೊನೋಝೋಲ್ ಇದು 0.5 ಅಂದ್ರೆ 5 ml 10 ಲೀಟರ್ ನೀರಿಗೆ, ಇನ್ನ ಡೈಫೆನ್ಕೊನೋಝೋಲ್ ಅಂತ ಬರುತ್ತೆ ಅದು 0.5 ml 1 ಲೀಟರ್ ನೀರಿಗೆ, ಇನ್ನೊಂದು ಸಂಯುಕ್ತ ಶಿಲೀಂಧ್ರ ನಾಶಕ ಅಜಾಕ್ಸಿಸ್ಟ್ರಾಬಿನ್ ಪ್ಲಸ್ ಎಬುಕೊನೋಝೋಲ್ ಅಂತ ಬರುತ್ತೆ ಇದು 0.5 ml ಪ್ರತಿ ಲೀಟರ್. ಹಾಗೆ ಇವು ಎಲ್ಲಾ ಶಿಲೀಂಧ್ರ ನಾಶಕಗಳು ಒಂದೇ ಸಾರಿ ಸಿಂಪರಣೆ ಮಾಡೋ ಅವಶ್ಯಕತೆ ಇರಲ್ಲ, ಒಂದು ಸಾರಿ ಸ್ಯೂಡೋಮಾನಸ್ ಸಿಂಪರಣೆ ಮಾಡ್ಬೇಕು, ಇನ್ನೊಂದು ಸಾರಿ ರಾಸಾಯನಿಕ ಶಿಲೀಂಧ್ರ ನಾಶಕ ಸಿಂಪರಣೆ ಮಾಡ್ಬೇಕು. ಒಂದು ಸಿಂಪರಣೆ ಅವಧಿ 7 ದಿನಗಳ ಮಧ್ಯೆ ಬಿಡಬೇಕಾಗ್ತದೆ. ಸೊ ಹೀಗಾಗಿ ನೋಡಿ ಒಂದು ಸಾರಿ ಸ್ಯೂಡೋಮಾನಸ್ ಸಿಂಪರಣೆ ಮಾಡಿದ್ರೆ ನಂತರ ಪ್ರಾಪಿನೆಬ್ ಇರ್ಬೋದು, ಎಕ್ಸಾಕೊನೋಝೋಲ್ ಇರ್ಬೋದು, ಟೆಬುಕೊನೋಝೋಲ್ ಇರ್ಬೋದು, ಅಜಾಕ್ಸಿಸ್ಟ್ರಾಬಿನ್ ಇರ್ಬೋದು, ಮೆರಿವ್ಯಾಲ್ ಅಂತ ಒಂದು ಸಂಯುಕ್ತ ಶಿಲೀಂಧ್ರ ನಾಶಕ ಇದೆ ಅದನ್ನು ಸಹ ಸಿಂಪರಣೆ ಮಾಡುವುದರಿಂದ ರೋಗದ ತೀವ್ರತೆಯನ್ನು ಕಡಿಮೆ ಮಾಡ್ಕೋಬಹುದು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಸ್ಯೂಡೋಮಾನಸ್ ಸಿಂಪರಣೆ ಮಾಡುವಾಗ ರಾಸಾಯನಿಕ ಶಿಲೀಂಧ್ರ ನಾಶಕದ ಜೊತೆ ಬೆರೆಸಬೇಡಿ, ಜೈವಿಕ ಶಿಲೀಂಧ್ರ ನಾಶಕ ಸಿಂಪರಣೆ ಮಾಡಬೇಕು, ನಂತರ ರಾಸಾಯನಿಕ ಶಿಲೀಂಧ್ರ ನಾಶಕ ಸಿಂಪರಣೆ ಮಾಡಬೇಕು. ರೈತರು ಹೆಚ್ಚಾಗಿ ಕೇಳೋದು ಶಿಲೀಂಧ್ರ ನಾಶಕದಲ್ಲಿ ಜೈವಿಕ ಶಿಲೀಂಧ್ರ ನಾಶಕ ಎಲ್ಲಿ ಲಭ್ಯತೆ ಇರುತ್ತದೆ. ಈ ಜೈವಿಕ ಶಿಲೀಂಧ್ರ ನಾಶಕ ಉದಾಹರಣೆ ಟ್ರೈಕೋಡರ್ಮ ಇರ್ಬೋದು ಅಥವಾ ಸ್ಯೂಡೋಮಾನಸ್ ಇರ್ಬೋದು, ಇದು ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಲಭ್ಯತೆ ಇದೆ. ಈ ದೂರವಾಣಿ ಸಂಪರ್ಕ ಬಂದ್ಬಿಟ್ಟು 9449002074, ಇನ್ನೊಂದು ನಂಬರು 7892364372. ಹಾಗೆ ಕೆಲವು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ರೈತರು ಸ್ಥಳೀಯ ತೋಟಗಾರಿಕಾ ಕಾಲೇಜು ಮುನ್ರಾಬಾದಲ್ಲೂ ಸಹ ಈ ಜೈವಿಕ ಶಿಲೀಂಧ್ರ ನಾಶಕದ ಲಭ್ಯತೆ ಪಡೆಯಬಹುದು. ದೂರವಾಣಿ ಸಂಖ್ಯೆ 9448876730. ತಿಳಿಸಿದ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಬಹುದು. ಹಾಗೆ ರೋಗದ ಮಾಹಿತಿ, ಈ ಹಣ್ಣು ಕೊಳೆ ರೋಗ ಇರ್ಬೋದು ಅಥವಾ ರೋಗದ ಹರಡುವಿಕೆ, ರೋಗದ ನಿರ್ವಹಣೆ ಕ್ರಮಗಳನ್ನ ತಿಳಿದುಕೊಳ್ಳಲಿಕ್ಕೆ ಹೆಚ್ಚಿನ ಮಾಹಿತಿಗಾಗಿ ನಾನು ಡಾಕ್ಟರ್ ಗೋವಿಂದಪ್ಪ ಎಂಆರ್ ಕೃಷಿ ವಿಜ್ಞಾನ ಕೇಂದ್ರ ಅಗರಿ ವತಿಯಿಂದ ದೂರವಾಣಿ ಸಂಪರ್ಕದ ಮುಖಾಂತರ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ 9742446509. ಎಲ್ಲಾ ರೈತ ಬಾಂಧವರಿಗೂ ಈ ಒಂದು ಅಂಶಗಳನ್ನು ಅನುಸರಿಸಿ ರೋಗ ನಿರ್ವಹಣೆ ಪದ್ಧತಿಯನ್ನು ಅನುಸರಿಸಬೇಕಂತ ತಿಳಿಸ್ತಾ ಇದ್ದೀನಿ.